ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಬಾಗಿವಾಳು ಗ್ರಾಮದ ಹಿರಿಯ ಕೃಷಿಕ ಬಿಎಸ್ ಜಯರಾಮ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಬಾಗಿವಾಳು ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಯರಾಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜಯರಾಮ್ ಅಣ್ಣವ್ರಿಗೆ. ನಮಸ್ಕಾರ. ಎಷ್ಟು ವಯಸ್ಸಾಯಿತು ನಿಮಗೆ? ನನಗೀಗ 73 ವರ್ಷ. 73 ವರ್ಷ. ಏನು ಓದಿದ್ರಿ? ನಾನು 78 ಡಿಗ್ರಿ ಮಾಡಿದ್ದೆ, BA HEP. ಅವಾಗಿನ ಕಾಲಕ್ಕೆ ಪದವಿ ಮಾಡಿಬಿಟ್ರಿ. ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮತ್ತು PUC ಎಲ್ಲ ಎಲ್ಲಿ ಓದಿದ್ರಿ? ಪ್ರೌಢಶಾಲೆ ಬಾಗಿವಾಳು ನವಭಾರತ, ಇನ್ನ ಪ್ರಾಥಮಿಕ ಬಾಗಿವಾಳೆ, PUC ಗೌರ್ಮೆಂಟ್ ಕಾಲೇಜ್ ಹಾಸನ, ಡಿಗ್ರಿ ತಿಪ್ಟೂರು ಕಲ್ಪತ್ರು ಕಾಲೇಜು. ತಿಪ್ಟೂರು ಸಮೀಪ ಆಗುತ್ತ ನಿಮಗೆ? ಹೌದು. ಹಂಗಾಗಿ ಅಲ್ಲಿಗೆ ಹೋದ್ರಿ? ಹೌದು. BA ಓದಿ ಕೃಷಿಗೆ ಯಾಕೆ ಬಂದ್ರಿ? ಕೃಷಿಗೆ ಬರಲ್ಲ ಸರ್, ನಾನು BA ಓದಿ MA ಅಂತ ಒಂದು ಗೌರ್ಮೆಂಟ್ ಅಂಡರ್ಟೇಕ್ ಫ್ಯಾಕ್ಟ್ರಿ, ಅದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಂತ, ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ, ಸ್ಟೋರ್ ಕೀಪರ್ ಆಗಿದ್ದೆ. ಆಮೇಲೆ 1981 ನವೆಂಬರ್ 18 ನಮ್ಮ ತಂದೆ ತೀರೋದ್ರು. ಆವಾಗ ನಾನು ಕೆಲಸ ಬಿಟ್ಟು, ನನಗೆ ಒಂಥರ ಸ್ವಾಭಿಮಾನದ ಬದುಕು, ಇನ್ನೊಬ್ಬರ ಕೈ ಕೆಳಗೆ ಜೀವನ ಮಾಡೋದು ಬೇಡ ಅಂತ, ಜಮೀನಿತ್ತು ತಂದೆ ಮಾಡಿದ್ದು, ಬಿಟ್ಟು ಬಂದ್ಬಿಟ್ಟೆ. ನಾನು ಕೆಲಸನ ಬಿಟ್ಟು ಬಂದು ಊರಲ್ಲಿ ಕೃಷಿಗಿಳಿದೆ. ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲಿ? ಅಲ್ಲಿ ನಾನು 78 to 82 ಮಾಡಿದೆ. ಸುಮಾರು ಒಂದು 4-5 ವರ್ಷ ಮಾಡಿದ್ರಿ? 4 ವರ್ಷ. ಕೆಲಸ ಎಲ್ಲ ಸುಲಭವಾಗಿ ಸಿಗ್ತಾ ಇತ್ತು ಅವಾಗ? ಸಿಗೋದು ನಮಗೆ ಕೆಲಸಕ್ಕೆ ಕೊಡ್ಸಕ್ಕೆ ನಮ್ಮ ಮಾವರೊಬ್ರು ಸೆಂಟ್ರಲ್ ಕಾಲೇಜ್ ಪ್ರೊಫೆಸರ್ ಆಗಿದ್ರು, ಡಾಕ್ಟರ್ ಸಾಂಬೇಗೌಡ ಅಂತ, ಅವರು ನನಗೆ ಕೊಡಿಸಿದ್ರಲ್ಲಿ, ಹಂಗಾಗಿ ಸಿಕ್ತು. ಅದು ಆಗಿನ ಕಾಲಕ್ಕೆ ಸರ್ಕಾರಿ ಕಾರ್ಖಾನೆ? ಹೌದು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಂತ, ಇಲ್ಲೇ ತುಮಕೂರು ರೋಡ್ ಯಶವಂತಪುರದಲ್ಲಿದೆ. ಏನೇನು ಉತ್ಪಾದನೆ ಮಾಡ್ತಾ ಇದ್ರು ಅವರು ಅಲ್ಲಿ? ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮ್, ಡ್ರಮ್ ಕಂಟ್ರೋಲು ಅಂತ ದೊಡ್ಡ ದೊಡ್ಡ ಇವೆಲ್ಲ ಮಾಡ್ತಾ ಇದ್ರು. ಅದು ಸಾಕಷ್ಟು ಹೆಸರು ಮಾಡಿದಂತ ಒಂದು ಕಂಪನಿ ಅಲ್ವಾ? NGFE ಟೈಅಪ್ ಆಯ್ತು ಅದು. NGFE ಮತ್ತೆ MIE ಎಲ್ಲ ಒಳ್ಳೆ ಉತ್ಪನ್ನಗಳನ್ನ ಮಾಡ್ತಾ ಇದ್ದಂತ ಒಂದು ಕಂಪನಿಗಳು ಈಗಲೂ ಕೂಡ ಇದಾವ? ಈಗಲೂ ಇದಾವೆ ಅಲ್ವಾ. ಹೌದು. ಅಲ್ಲಿ ಕೆಲಸದ ಅನುಭವಗಳು ಹೆಂಗಿತ್ತು ನಿಮಗೆ? ಕೆಲಸದ ಅನುಭವ ಆಗ ಸ್ಟಾರ್ಟಿಂಗ್ ನಮಗೆ ಸಂಬಳ ಕಮ್ಮಿ, ನಮಗಿಂತ ಮೇಲೆ ಇಂಜಿನಿಯರ್ಗಳು ಸೂಪರ್ಡೆಂಟ್ ಅವರು ಇರ್ತಾರಲ್ಲ, ನಾವು ಅವ್ರ ಕೈಗೆ ಅವ್ರು ಹೇಳ್ದಂಗೆ ಕೇಳ್ಬೇಕಾಯ್ತು, ನಮಗೆ ಯಾಕೆ ಹೋಗ್ಲಲ್ಲ. ಕಾರಣ ಅದೊಂದೇ ಅಲ್ಲ, ನಮ್ಮ ಮನೇಲಿ ವ್ಯವಸಾಯ ಇದ್ದು ಸ್ವಲ್ಪ ನಮ್ಮ ತಂದೆ ತೀರೋದ್ಮೇಲೆ ನಮಗೆ ಸ್ವಲ್ಪ ಜವಾಬ್ದಾರಿ ಬಂತು, ಹಂಗಾಗಿ ಬಿಟ್ಟು ಬಂದು ಕೃಷಿ ಇಂಪ್ರೂವ್ ಮಾಡೋಣ ಅಂತ. 78 ಅಂತ ಅಂದ್ರೆ 70ರ ದಶಕದಲ್ಲಿ ಬೆಂಗಳೂರು ಹೆಂಗಿತ್ತು ಅವಾಗ? ಏ ಬೆಂಗಳೂರು ಅವಾಗ ಬಿಡಿ, ಈ ಕಡೆ ಏನೂ ಇರಲಿಲ್ಲ, ಈಗ ಅಲ್ಲಿ ಬೆಂಗಳೂರು ಒಳಕ್ಕೆ ಹೋಗಕ್ಕಾಗ್ತದೆ ಅಷ್ಟೊಂದು ಇದು, ಭಾರಿ ಡೆವಲಪ್ ಆಗಿದೆ. ಅವಾಗ ಏನು ಇರಲಿಲ್ಲ ಈ ಕಡೆ, ಯಶವಂತಪುರ ಮಾರ್ಕೆಟ್ ಬಿಟ್ಟರೆ ಇನ್ನು ಮುಂದಕ್ಕೆ ಎಂತ ಹೋಗಲ್ಲ, ಇಲ್ಲ ಅಲ್ಲೊಂದು ಇಲ್ಲೊಂದು ಎಂತ ಇದ್ದು ಫ್ಯಾಕ್ಟ್ರಿಗಳು. ಇವಾಗಂತೂ ಅಲ್ಲಿ ಹೋಗಕ್ಕೆ ಆಗಲ್ಲ, ಅಷ್ಟೊಂದು ಬಿಜಿ. ಅವಾಗೆಲ್ಲ ಬಸ್ಸು ವೆಹಿಕಲ್ಲು ಎಲ್ಲ ಭಾರಿ ಕಡಿಮೆ ಅಲ್ವಾ? ಹೌದೌದು. ಎಲ್ಲಿ ಬೆಂಗಳೂರಲ್ಲಿ ಒಂದು 10,000 to 12,000 ಆಟೋ ಇದ್ದವೇನೋ ಅವಾಗ, ಅವಾಗ ಕೌಂಟಿಂಗ್, ಈಗ 100,000+ ಆಗಿದಾವೆ. ಎಲ್ಲಿ ನೋಡಿದ್ರು ಬರೀ ವೆಹಿಕಲ್, ಈಗ ಬರೀ ವೆಹಿಕಲ್, ಮನುಷ್ಯರಿಗಿಂತಲೂ ಜಾಸ್ತಿ ಅವೇ ಇದಾವೆ. ಹೌದೌದು. 78 ಕೆಲಸ ಮಾಡ್ತೀನಿ ಅಂತ ಹೋದಾಗ ಎಲ್ಲಿ ಉಳ್ಕೊಂಡ್ರಿ ನೀವು? ಅಲ್ಲಿ ನಾವು ಸ್ನೇಹಿತರ ಮನೆ ಉಳ್ಕೊಂಡಿದ್ದೆ, ಸ್ನೇಹಿತರ ಮನೆ ಉಳ್ಕೊಂಡು ಅಲ್ಲೇ ಅವ್ರ ಜೊತೆಲೆ ಇದ್ದೆ. ಸ್ನೇಹಿತರ ಮನೆಯಲ್ಲೇ 4 ವರ್ಷನೂ ಕೂಡ ಇದ್ರಿ ಅಲ್ವಾ? ಹೌದು. ಕೆಲಸ ಹೆಂಗಿತ್ತು ನಿಮ್ಗೆ? ಏನೇನು ಕೆಲಸ ಜವಾಬ್ದಾರಿ ಕೊಡ್ತಾ ಇದ್ರು? ಅಲ್ಲಿ ಫ್ಯಾಕ್ಟ್ರಿ ಒಳಗಡೆ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ, ಅವ್ರಿಗೆ ಸ್ಟೋರ್ ಅಲ್ಲಿ ಇಂದಿಂತ ಮೆಟೀರಿಯಲ್ ಬೇಕು ಅಂತ ಮೆಜರ್ಮೆಂಟ್ ಕೊಡೋರು, ಆ ಮೆಟೀರಿಯಲ್ ನಾವು ಆ ಸೈಜಿಗೆ ಕಟ್ ಮಾಡಿಸಿ ವರ್ಕ್ಶಾಪಿಗೆ ಸಪ್ಲೈ ಮಾಡೋದು ಅಷ್ಟು. ಅಂತಂದ್ರೆ ರಾ ಮೆಟೀರಿಯಲ್ ಎಲ್ಲ ಕೊಡ್ತಾ ಇದ್ರಿ? ರಾ ಮೆಟೀರಿಯಲ್ ಸಪ್ಲೈ. ಪ್ರತಿ ದಿವಸ ಬಿಡುವಿಲ್ಲದ ಕೆಲಸ ಇರ್ತಾ ಇತ್ತ? ಡೈಲಿ. ಅಲ್ಲೆಲ್ಲ ಜಾಸ್ತಿ ಬ್ರಾಸು, ಕಾಪರು ಇಂಥ ಐಟಮ್ಗಳೇ ಓದ್ತಿದ್ದು. ಈಗ ಈ ಸ್ಟೋರ್ ಕೀಪರ್ ಎಲ್ಲ ಇರ್ತಾರಲ್ಲ, ಬಹಳ ನಂಬಿಕೆಗೆ ಅರ್ಹವಾಗಿರ್ಬೇಕು. ಹೋದ ತಕ್ಷಣ ಆ ಕೆಲಸ ಹೆಂಗ್ ಕೊಟ್ರು ನಿಮ್ಗೆ? ನನಗಿನ್ನ ಸೀನಿಯರ್ ಒಬ್ರು ಇದ್ರು, ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ನಾನು ಕೆಲಸ ಮಾಡಿದೆ ಸ್ಟಾರ್ಟಿಂಗ್. ಹಂಗಾಗಿ ಇನ್ನೊಬ್ರು ನಿಮ್ಮ ಮೇಲ್ವಿಚಾರಕರು ಇದ್ರು, ಅವರ ಅಡಿಯಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹೌದು. ಆಗಿನ ಕಾಲಕ್ಕೆ ಎಷ್ಟು ಸಂಬಳ ನಿಮಗೆ? ಅವಾಗ 2,500 3,000. ಓಹೋ, ಅಷ್ಟೇ? ಸಾಕಾಗ್ತಿತ್ತು? ಉಳಿತೈತ ದುಡ್ಡು? ಎಲ್ಲಿ ಉಳಿಯೋದು? ನಾ ಅಂದ್ರೆ ಅವತ್ತಿನ ದುಡ್ಡೇನು, ಸಂಬಳ ಕಮ್ಮಿ ಆದ್ರೂ ಬೇರೆ ಖರ್ಚು ವೆಚ್ಚಗಳು ಕಡಿಮೆ ಇದ್ದವು. ಅವತ್ತೆಲ್ಲಾರು ಹೋಟ್ಲಿಗೆ ಹೋದ್ರೆ ಒಂದು 10-15 ರೂಪಾಯಿ ಕೊಟ್ರೆ ಹೊಟ್ಟೆ ಏನಾರು ತಿಂದು, ಇವಾಗ ಹಂಗಾಗಲ್ಲ. 100 ರೂಪಾಯಿ ಇಲ್ದಲ್ಲ ಹೋಟ್ಲಿಗೆ ಹೋಗಂಗೆ ಇಲ್ಲ. ಹಂಗೆ 100 ರೂಪಾಯಿ ಕಡಿಮೆನೆ ಆಯ್ತು, ಸುಮಾರಾಗಿರೋ ಹೋಟ್ಲಿಗೆ ಹೋಗ್ಬೇಕಷ್ಟೇ. ಅದೇ ಅಲ್ವಾ? ಹಂಗೆ 4 ವರ್ಷ ಬೆಂಗಳೂರದಲ್ಲೇ ಕಳೆದ್ರಿ? ಹೌದು. ಆ ಸಂದರ್ಭದಲ್ಲೆಲ್ಲ ಇಲ್ಲಿ ನಿಮ್ ತಂದೆಯವರ ಕೃಷಿ ಮಾಡ್ತಾ ಇದ್ರ? ತಂದೆ ನಮ್ಮ ಅಣ್ಣ ಒಬ್ರಿದ್ರು ಮದ್ದಿದವರು. ಅವರು ತಂದೆಗಾಲ ಏಜ್ ಆಗಿತ್ತು, ಅವರೇನು ಆದ್ರೂ ಸಾಯೋವರೆಗೂ ಅವ್ರು ಒಂದಿಸ್ಲು ಮಲಗಲಿಲ್ಲ, ಕೆಲಸ ಮಾಡೋದಲ್ಲೇ ಇರಲಿಲ್ಲ. ದನಗಳು ಮೇಯಿಸೋರು, ಒಂದು ಕೆರವಳಿಗೆ ಹೊಡ್ಕೊಂಡೋಗಿ ಪ್ರತಿ ದಿವಸನೂ ಕೆಲಸ ಮಾಡ್ತಾ ಇದ್ರು. ಮಾಡೋರು. ನೀವು ಯಾಕೆ ಕೃಷಿ ಮಾಡಬೇಕು ಅಂತ ಹೇಳಿ ಮನ್ಸು ಮಾಡಿದ್ರಿ? ನನಗೆ ಕೃಷಿ ಅದೇ ಸ್ವಾಭಿಮಾನ ಅನ್ನೋದೊಂದು ಅಡ್ಡ ಬಂತು ನಂಗೆ, ಇನ್ನೊಬ್ಬ ಕೈ ಕೆಳಗೆ ಏನು ತಿನ್ನೋದು ಅಂತ. ಏನಾದರೂ ಸಮಸ್ಯೆಗಳಾದ್ವ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ? ಸಮಸ್ಯೆ ಅಂತದಿಲ್ಲ, ನಾನು ಸ್ವಯಚ್ಛೆಯಿಂದಲೇ ಬಿಟ್ಬಂದೆ. ಬೇಡ ನಮ್ಗೆ ಯಾಕೆ ಇಂಥ ಆ ಸಿಟಿ ಪೊಲ್ಯೂಷನ್, ಜೀವನವೇ ಬೇಡ ಅನಿಸ್ತು, ಬಿಟ್ಟು ಬಂದು. ಅವತ್ತಿನ ಕಾಲಕ್ಕೆ ಪೊಲ್ಯೂಷನ್ ಅನ್ಕೊಳ್ಳೋರು ನೀವು ಇವತ್ತು ಹೋದ್ರೆ ಏನಂತೀರಿ? ಮತ್ತೆ ಬೆಂಗಳೂರು ಇವತ್ತು ಓದ್ತೀವಲ್ಲ, ಹಂಗಂಗೆ ಹೋದಾಗ ಸಾಯಂಕಾಲದ ತಲೆನೋವು ಬರುತ್ತೆ. ಹಂಗಾಗಿ ಈಗ ಇಲ್ಲಿ ನೆಮ್ಮದಿಯಾಗಿ ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸವರೆಗೂ ನೆಮ್ಮದಿಯಾಗಿ ಜೀವನ ಬೇಕು. ಈ ಭೂಮಿಲಿ ಕೆಲಸ ಮಾಡುವಾಗ ನಾವೊಂದು ಪ್ರೀತಿಯಿಂದ ದೇವ್ರು ಕಂಡಂಗೆ ಕಾಣ್ತೀವಿ, ಅದೇ ನಮ್ಗೆ ದೇವ್ರು. ಆ ಮನಸ್ಥಿತಿ ನಮ್ದು. ತಂದೆಯವ್ರ ಕಾಲಕ್ಕೆ ಎಷ್ಟು ಜಮೀನು ಇತ್ತು, ಏನೇನು ಬೆಳೀತಾ ಇದ್ರು? ತಂದೆಯವ್ರ ಹಾಗೆಲ್ಲ ಬರೀ ರಾಗಿ, ಅವರೆಕಾಳು ಇಂಥವ್ ಬೆಳೆಯೋರು, ಉಳ್ಳಿ, ಅವರೆಕಾಳು, ಧಾನ್ಯ, ದಾನಿಗಳಿ, ಮೇವು. ನಮ್ಮನೇಲಿ ನಾಟಿ ದನಗಳು ಒಂದು 20 ರಾಸಿದ್ದು, ಎಲ್ಲ ಕುಳ್ಳ ಗಿಡ್ಗಳು. ಒಂದ್ ಜೊತೆ ಓರಿ, ಓರಿ ಅಂದ್ರೆ ಒಳ್ಳೆ ಓರಿ ಕಟ್ಟಿದ್ರು ನಮ್ಮ ತಂದೆ. ಅವಕ್ಕೆಲ್ಲ ಮೇವು ಬೆಳೆಯೋರು. ರಾಗಿ 50 ಚೀಲ, 60 ಚೀಲ, 70 ಚೀಲ ಹಿಂಗೆಲ್ಲ ಬೆಳೆದಿದ್ವಿ. ಒಳ್ಳೆ ಇಳುವರಿ ಬರ್ತಾ ಇತ್ತು, ಒಳ್ಳೆ ರಾಗಿ ಬೆಳೆಯೋರು. ಒಂದ್ ಜಮೀನ್ ಫುಲ್ ಖಾಲಿ ಇತ್ತು. ಆಗ ನಾವು ಡಿವೈಡ್ ಆದ್ಮೇಲೆ ಇದು ಬೋರ್ ಹಾಕ್ಸಿ ನಾನು ತೆಂಗು ಮರ ಗಿಡ ಎಲ್ಲ ಬೆಳೆದದ್ದು. ನಾವು ರಾಗಿ ಬೆಳೀತಿದ್ದ, ಈಗ 4 ವರ್ಷದಿಂದ ರಾಗಿ ಬೆಳೆಯೋದನ್ನ ಬಿಟ್ಬಿಟ್ಟು ಕಮರ್ಷಿಯಲ್ ಕ್ರಾಪ್ಗೆ ಹೋಗಿದ್ದೀವಿ. ಎಲ್ಲ ಶುಂಠಿ, ಬಾಳೆ, ತರಕಾರಿ ಇಂಥವ್ ಮಾಡ್ತಾನೆ ಅವನು. ಮತ್ತೆ ಊಟಕ್ಕೆ ರಾಗಿಗೆಲ್ಲ ಏನ್ ಮಾಡ್ತೀರಿ? ಊಟಕ್ಕೆ ರಾಗಿ ತತ್ತಿ ಒಂದ್ 5 ಕ್ವಿಂಟಲ್ ತಾಟಿ ವರ್ಷಕ್ಕೆ. ಅದೇ ಆಗುತ್ತೆ, ಅದೇ ಆಗುತ್ತೆ. ನೀವು ಕೃಷಿ ಮಾಡ್ತೀನಿ ಅಂತ ಬಂದ್ಮೇಲೆ ಏನೇನ್ ಮಾಡಿದ್ರಿ, ಹಂತ ಹಂತವಾಗಿ ಏನು ಅಭಿವೃದ್ಧಿ ಪಡಿಸಿದ್ರಿ ಹೇಳಿ. ನಾನು 1986 ನಾವು ನಮ್ಮ ಬ್ರದರ್ಸ್ ಎಲ್ಲ ಡಿವೈಡ್ ಆದವು. ಡಿವೈಡ್ ಆದ್ಮೇಲೆ ನಾನು ಫಸ್ಟ್ ಮೊದಲನೇ ಹೆಜ್ಜೆ ಇಟ್ಟಿದ್ದು ಬೋರ್ ಹಾಕಿಸ್ಬೇಕು ಅಂತ. ಫಸ್ಟ್ ಬೋರ್ವೆಲ್ ಹಾಕಿಸ್ದೆ. ನೀರಾವರಿ ಇದ್ರೆ ಏನಾರು ಮಾಡ್ಬೋದು ಅಂತೇಳಿ ಬೋರ್ವೆಲ್ ಹಾಕಿಸಿದಾಗ ಇದೇ ಪ್ಲಾಟ್ ಅಲ್ಲಿ ಕೆಳಗಡೆ ಒಂದು ಪಾಯಿಂಟ್ ಜಿಯಾಲಜಿಸ್ಟ್ ಕೊಟ್ಟಿದ್ರು ಫೇಲ್ ಆಯ್ತು. ಆಮೇಲೆ ಇಲ್ಲಾರ ನಾಟಿ ಕಡ್ಡಿ ಪಾಯಿಂಟ್ ಇಲ್ಲೇ ಮನೆ ಹಿಂಭಾಗದಲ್ಲೇ ಕೊರೆಸಿ ಒಳ್ಳೆ ನೀರು ಬಂತು. ಅವಾಗ ಸ್ಟಾರ್ಟ್ ಮಾಡಿ ನಾನು ಇದಕ್ಕೆಲ್ಲ ಸುತ್ತ ತಂತಿ ಬೇಲಿ ಮಾಡಿ ಇದಕ್ಕೆ ತೆಂಗಾಕಿ 10 ವರ್ಷ ಭತ್ತ ಬೆಳೆದೆ. 1 ಎಕರೆಯಲ್ಲಿ ಭತ್ತ ಬೆಳೀವಿ, 2 ಬೆಳೆ ಮಾಡಿವಿ. 2 ಬೆಳೆ ಆಗ 24 ಗಂಟೆ ಕರೆಂಟು, ಈಗಲಂಗೆ ಟೈಮಿಂಗ್ಸ್ ಇಲ್ಲ, ಒಳ್ಳೆ ನೀರು ಬರೋದು. ವರ್ಷ ಭತ್ತ ಬೆಳೀವೆ, ಮತ್ತೆ ತೆಂಗೆ ಬಿರಿಸ್ದೆ, ಫುಲ್ ತೆಂಗಾಕಿದೆ, ಇದ್ರೊಳಗೆ ಬಾಳೆ. ಈ ಮನೆ ಕಟ್ಟಿರೋ ಬರೀ ಬಾಳೆ ದುಡ್ಡಲ್ಲಿ ಕಟ್ಟಿದೆ ನಾನು. ಈಗ ವಾಸವಾಗಿರೋ ಮನೆ ಬರೀ ಬಾಳೆಲಿ ಬೆಳೆದು ಕಟ್ಟಿದ್ದಿದ. ಎಷ್ಟು ನೀರು ಬಂತು ಬೋರ್ವೆಲ್? 4 ಇಂಚ್ ಮ್ಯಾಲ ಬಂತು ನೀರು, 4-5. ಈಗಲೂ ಚೆನ್ನಾಗಿ ನೀರು ಬರುತ್ತೆ? ಬರ್ತೈತೆ, ಮಳೆಗಾಲ ಆದ್ರೆ ಬರುತ್ತೆ. ನಮಗೆ ಯಾವಾಗಲೂ ಕೆರೆಗಳು ಡ್ರೈ ಆಗ್ದಂಗೆ ಕೆರೆಯಲ್ಲಿ ನೀರಿದ್ರೆ ನೀರಿಗೆ ನಮಗೇನು ಚಿಂತೆ ಇಲ್ಲ. ಕೆರೆ ಒಣಗ್ದಂಗೆ ಇದ್ರೆ ನಮಗೆ ರೈತರು ಬದುಕ್ತೀವಿ, ಇಲ್ಲ ಅಂದ್ರೆ ಭಾರಿ ಕಷ್ಟ. ನಿಮ್ಮ ಭಾಗಕ್ಕೆ ಎಷ್ಟು ಬಂತು ಜಮೀನು? ನನ್ನ ಭಾಗಕ್ಕೆ ಒಂದು 5-6 ಎಕರೆ ಬಂದಿತ್ತು. ಆಮೇಲೆ ನಮ್ಮ ದೊಡ್ಡಣ್ಣ ಅವ್ರಿಗೊಂದು 3 ಎಕರೆ ಹೋಗಿತ್ತು, ಅವರೆಲ್ಲ ನನಗೆ ಕೊಟ್ರು, ಅದೆಲ್ಲ ನಾನೇ ತಗೊಂಡೆ. ಈಗ ಒಂದು 9 ಎಕರೆ ನನ್ನ ಇದರಲ್ಲೈತೆ. ಇನ್ನು ನೋಡಿದ್ದು ನಮ್ಮ ಇನ್ನೊಬ್ಬ ಅಣ್ಣಂದು ಜಮೀನು ಅವ್ರದ್ದು ಹೋಯ್ತಾ ಇದೆ 6 ಎಕರೆ. ಅದು ಅವ್ರಿಲ್ಲಿ ಮಾಡೋರಲ್ಲ, ನನ್ನ ಮಗನ ಮಾಡ್ತಾನೆ ಎಲ್ಲರೂ ಗುತ್ತಿಗೆ ಮಾಡ್ಕೊಂಡು. ತೆಂಗು ಹೆಂಗ ಹಾಕೊಂಡ್ರಿ ಮತ್ತೆ ಎಷ್ಟೆಷ್ಟು ಅಂತರಕ್ಕೆ ಹಾಕೊಂಡಿದ್ರಿ? ತೆಂಗು 30 ಅಡಿ. 30 ಅಡಿಗೆ ಈಗ ಇಲ್ಲಿ ನಾವು ಹಾಕಿದ್ದೇವೆ, ಸ್ವಲ್ಪ ಕಮ್ಮಿ ಹಾಕಿದೀವಿ. ನಮ್ಮ ಹಳೆವೆಲ್ಲ ನಮ್ಮ ತಂದರ ಕಾಲದಲ್ಲ 30 ಅಡಿಗೆ ಇರೋದು ಮರ, 30 ಅಡಿಗೆ ಮರ. ಆಮೇಲೆ ಈಗಲೂ ಇದಾವೆ 150 ವರ್ಷದ ಮರಗಳು ಇದಾವೆ. ಚೆನ್ನಾಗಿ ಫಸಲು ಕೊಡ್ತಾವ ಬಾಬುವೆ? ಫಸಲು ಕೊಡ್ತಾವೆ. ಆಗಿನ ಕಾಲಕ್ಕೆ ತೆಂಗು ಹಾಕಿದ್ರೆ ಭಾರಿ ಅನುಕೂಲ ಅಂತೇಳಿ ನಂಬಿಕೆ ಇತ್ತಲ್ವಾ? ನಂಬಿಕೆ ಇತ್ತು. ಈಗಲೂ ತೆಂಗು ತೆಂಗು ಅಂತ ಇದು ಮಾಡ್ತಾರೆ. ನಮಗೇನು ತೆಂಗಿಂದೇ ಲೆಕ್ಕಕ್ಕಿಲ್ಲ ಈಗ. ಇಂಥ ಕ್ರಾಪ್ಗಳಲ್ಲಿ ನಾವು ಏನಿದ್ರು ದುಡ್ಡು ಮಾಡಬೇಕು ಅಷ್ಟೇ. ತೆಂಗು ನೋಡ್ರಿ ಈಗ ಈ ವರ್ಷ 60 ರೂಪಾಯಿ ಕೆಜಿಗೂ ಐತೆ ತೆಂಗಿನಕಾಯಿ. ಒಂದು ಎಳ್ನೀರೇ 45 ರೂಪಾಯಿ, ಕೊಪ್ಪರಿ ಬರೀ 14,000 ಕ್ವಿಂಟಾಲ್. ಅಲ್ಲಿಗೆ ರೈತರಿಗೆ ಅದೇನು ಟ್ಯಾಲಿ ಮಾಡ್ಯಾರು, ಅದೇನು ಕತೆಯೋ ಗೊತ್ತಿಲ್ಲ. ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಎಲ್ಲ ಉಲ್ಟಾ ಆಗಿತ್ತು. ಮೊದಲು ಕೊಬ್ಬರಿಗೆ ಒಳ್ಳೆ ಬೆಲೆ ಇರ್ತಾಯಿತ್ತು, ಕಾಯಿಗೆ ಕಡಿಮೆ ಇರ್ತಾಯಿತ್ತು. 18,000 ವರೆಗೂ ಹೋಗಿತ್ತು ಕೊಬ್ಬರಿ. ಈಗ ಕೊಬ್ಬರಿ ಮಾಡೋಕ್ಕೆ 1 ವರ್ಷ ಕಾಯಬೇಕು. ಈಗ ಕಾಯ್ದು ಆರಾಮಾಗಿ ಈ ವರ್ಷ ನೋಡಿ ಮುಂದೆ ವರ್ಷ ಕೊಬ್ಬರಿ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ಈ ವರ್ಷ ಎಲ್ಲ ಕಾಯಿ ಮಾರಿಬಿಟ್ಟಾರೆ ಜನ, ಏನಾಗುತ್ತೋ ಗೊತ್ತಿಲ್ಲ. ಈ ತರ ಕೃಷಿ ಮಾಡ್ಕೊಂಡು ಬಂದ್ರಿ? ಹೌದು. ಎಷ್ಟು ದನಕರುಗಳು ಸಾಕೊಂಡಿದ್ರಿ? ನಮಗೆ ಆಗ ಒಂದು 4-5 ಇದ್ದು, 2-3 ಸಿಂಧಿ ಹಸುಗಳು, ನಾಟಿ ದನಗಳು, ಬೇಸಾಯದ ಒಂದು ಜೊತೆ ಎಲ್ಲ ಇದ್ದು. ಈಗ ಇತ್ತೀಚೆಗೆ ಬೇಸಾಯ ಮಾಡೋದು ಎತ್ತಿನಲ್ಲಿ ಬಿಟ್ಟು ಟ್ಯಾಕ್ಟರ್ ತಂದಮೇಲೆ. ಆಮೇಲೆ ಸಿಂಧಿ ಹಸುಗಳಿಗೆ ಕರೆಕ್ಟಾಗಿ ಹಾಲಿಗೆ ದುಡ್ಡು ಸರಿಯಾಗಿ ಅದು ಏನು ವರ್ಕೌಟ್ ಆಗ್ತಿರಲ್ಲ. ಅದು ಮ್ಯಾನೇಜ್ಮೆಂಟ್ ಹಸು ಮೇಂಟೈನ್ ಮಾಡ್ತೀವಲ್ಲ, ತಿಂಡಿ ಹುಲ್ಲು ಅದ್ರ ಇದು ಮೇಂಟೆನೆನ್ಸೇ ಸರಿಯಾಗೋದು. ಭೂಸ ಕೇರ್ಲಾಗ ಕೈ ಬಿಟ್ಬಿಟ್ಟು ನಮ್ಮ ಮನೆ ಬಳಕೆ ಈಗ ನಾಟಿ ಹಸುಗಳು ಇಟ್ಕೊಂಡಿದ್ವಿ. ನಮಗೆ ಹಾಲಿಗೆ ಇನ್ಯಾವ ದನ ಇನ್ನಿಲ್ಲ. ಆಮೇಲೆ ಮೇಕೆ ಒಂದೆರಡು ಸಾಕ್ಯಾನೇವು ಹಬ್ಬ ಒಂದ್ಮೇಲೆ ಕುಯ್ಕೊಂಡು ತಿನ್ನಕ್ಕೆ. ಈಗ ಮೊನ್ನೆ ಫಂಕ್ಷನ್ಗೆ 2 ಕೂದು, ಈಗ ಮತ್ತೆರಡು ತರಬೇಕು ಮನೆ ಸಾಕ್ಯಬೇಕು. ಇಂಥವ್ ಮಾಡ್ಕೊಂಡಿದೀವಿ. ವರ್ಷ ವರ್ಷ 2 ಮೇಕೆ ಸಾಕ್ಬಿಡ್ತೀರಿ? ಹ್ಞೂ. ನೀವೇ ಬಳಕೆ ಮಾಡ್ಕೋತೀರ? ಅದು ನಾವೇ ಬಳಕೆ, ಮಾರಕ್ಕಲ್ಲ, ಮಾರೋದಿಲ್ಲ. ನೀವು ವ್ಯವಸಾಯ ಶುರು ಮಾಡಿದಾಗೆಲ್ಲ ವ್ಯವಸಾಯ ಎಲ್ಲ ಎತ್ತುಗಳಲ್ಲೇ ಅಲ್ವಾ? ನಾನೆಲ್ಲ ಎತ್ತಲೇ ಮಾಡ್ತಿದ್ದು. 2008 ಎತ್ತಲೇ ವ್ಯವಸಾಯ. ಆ ಟ್ಯಾಕ್ಟರ್ ತಂದ್ಮೇಲೆ ಎತ್ತಿದ್ದು. ಆದರೆ ಈಗ ನಮಗೆ ಏಜ್ ಆಗ್ತಾ ಬರ್ತಾ ನಾವು ವ್ಯವಸಾಯ ಮಾಡೋದು ಬಿಟ್ಟು ಅವನು ನಮ್ಮ ಹುಡುಗ ಟ್ಯಾಕ್ಟ್ರೆಲ್ಲ ಹೊಡ್ಕೊಳಕ್ಕೆ ಶುರು ಮಾಡಿದೆ. ಎತ್ತಲ್ಲ ಖಾಲಿ ಮಾಡಿದ್ವಿ, ಖಾಲಿ ಮಾಡಿ ಈಗೇನು ನೇಗಲಲ್ಲಿ ಜಯಕ್ಕೆ ಇಲ್ಲ. ಹಂಗೆ ಬಾಳೆಲೆ ಮನೆ ಕಟ್ತೆ ಅಂತೇಳಿ ಹೇಳಿದ್ರಿ, ಹೆಂಗೆ ಬೆಳೆದಿದ್ರಿ? ಎಂತ ಬಾಳೆ ಬೆಳೆದಿದ್ರಿ? ಪಚ್ಚಬಾಳೆ ಬೆಳೆದಿದೆ, ಪುಟ್ಬಾಳೆ. ಪ್ರತಿ ವರ್ಷ ಬಾಳೆ ಬೆಳಿವೆ. ಮಾಮೂಲಿ ನಾಟಿ ಪಚ್ಚಬಾಳೆ ಅದು 45 ಕೆಜಿ ವರೆಗೂ ಬೆಳೆದಿದ್ವು. ನಂಗೆ ಕೊನೆ ಒಳ್ಳೆ ದುಡ್ಡು ಆಗ ಆ ದುಡ್ಡಲ್ಲೇ ಇದೆ ಮನೆ ಕಟ್ಟಿದ್ ನಾನು. ಬಾಳೆ ದುಡ್ಡಲ್ಲಿ ತೆಂಗಿನಕಾಯಿ ದುಡ್ಡು ಬಾಳೆ ಅದು ಅಷ್ಟೇ. ಎಷ್ಟೆಕರೆಗೆ ಹಾಕಿದ್ರಿ ಬಾಳೆ? ಬಾಳೆ ನಾನು ಒಂದೇ ಸಲ ಹಾಕ್ತಾರಲ್ಲ, ಬ್ಯಾಚ್ ಮಾಡಿವಿ 2-3 ಬ್ಯಾಚು. 1.5 ಎಕರೆ, 1.5 ಎಕರೆ ಹಿಂಗೆ ಬ್ಯಾಚ್ ಮಾಡಿ ಓವರ್ ಸರಾಸರಿ ಸಿಗ್ತಾ ಇರ್ಬೇಕು ಬಾಳೆಗೊನೆ. ಆ ಥರ ಮಾಡಿವಿ. ಈಗಲೂ 400 ಬಿಡ ಐತೆ ಇಲ್ಲಿ ಕೆಳಗೆ. ಹ್ಞೂ, ಪುಟ್ಬಾಳೆ. ಪುಟ್ಬಾಳೆ ಹೌದು. ಅವಾಗೆಲ್ಲ ಒಳ್ಳೆ ಬೆಲೆ ಸಿಗ್ತಾ ಇತ್ತು ಬಾಳೆಗೆ? ಏನಿಲ್ಲ, ಅದು ಆಗ ಪುಟ್ಬಾಳೆ 6-7, ಪಚ್ಚಬಾಳೆ ಈ ಮನೆ ಕಟ್ಟುವಾಗ 3.5 ರೂಪಾಯಿ ಕೆಜಿ ಅಷ್ಟೇ. ತೋಟದಲ್ಲೇ ಮನೆ ಮಾಡ್ಕೊಂಡ್ರಲ್ಲ, ಯಾವಾಗ ಮಾಡಿದ್ರಿ ಮತ್ತೆ ಯಾಕೆ ಮಾಡಿದ್ರಿ ತೋಟದಲ್ಲೇ ಮನೆ? ಏ ನಮಗೆ ಕಾಯಿ ಕಸ ದಣಿಂದು ಅದು ಇದು ಜಮೀನಿಗೆ ಹೊರಕ್ಕೆ ದೂರ ಆಯ್ತು. ದಿನಕ್ಕೆ 10 ಸಲ ಬರಬೇಕು, 10 ಸಲ ಹೋಗ್ಬೇಕು ಮನೆಗೆ. ಊರೊಳಗೆ ಮನೆ ರೋಡ್ ಇರಲಿಲ್ಲ, ಸರಿ ಇರಲಿಲ್ಲ. ಇಲ್ಲಿ ಮನೆ ಕಟ್ಕೊಂಡ್ಮೇಲೆ ಎಲ್ಲ ಅನುಕೂಲ ಆಯ್ತು ನಮಗೆ. ಇನ್ನು ನಾವೇ ಸ್ವಂತ ಇಟ್ಟಿಗೆ ಉಯಿಸಿ ಮನೆ ಕಟ್ಟಿಸ್ತೀವಿ. ಎಷ್ಟೇ ಸಲ ಮಾಡಿದ್ರಿ ಮನೆಯಲ್ಲಿ? ಇದು 2001 ಓಪನ್ ಮಾಡಿದ್ದು. ಟ್ರ್ಯಾಕ್ಟರ್ 2008 ತಂದ್ರಿ? ಎಲ್ಲ 2008 14 ಟ್ರ್ಯಾಕ್ಟರ್ ತಂದು 2014. ಅದನ್ನ ಕೊಟ್ಟು ಮತ್ತೆ ಈಗ ಹೋದ ವರ್ಷ ಒಂದು ಎಕ್ಸ್ಚೇಂಜ್ ಮಾಡಿದೆವು ಬೇರೆ. ಅದೇ ಫರ್ಗುಸನ್ ಗಾಡಿ, ಬೇರೆ ಪವರ್ ಸ್ಟೇರಿಂಗ್ ತಗೊಂಡ. ಅದು 10 ವರ್ಷ ಹೊಡೆದ ಆ ಗಾಡಿಯ, ಚೆನ್ನಾಗಿ ದುಡ್ದ ಅದ್ರಾಗೆ. ಕೊನೆಗೆ ಇದು 3.5 ಲಕ್ಷಕ್ಕೆ ಕೊಟ್ಟು ಅದ ಶೋರೂಮ್ಗೆ, ಮತ್ತೆ ಹೊಸದ್ ತಗೊಂಡ 6.5 ಲಕ್ಷ ಕೊಟ್ಟು. ಈ ಬಾಳೆ ಜೊತೆಗೆ ಬೇರೆ ಏನೇನು ಬೆಳೀತಾ ಇದ್ರಿ? ಬಾಳೆ ಜೊತೆಗೆ ಕಲ್ಲಂಗಡಿ ಬೆಳೆದೆ, ಸೋರೆ ಬೆಳೆದೆ, ಮತ್ತೆ 30 ಮಾವಿನ ಗಿಡವೆ, ಆಲ್ಫಾನ್ಸು, ಮಲ್ಲಿಕಾ, ಸೇಂದೂರ ಎಲ್ಲ ಇದಾವೆ. ಆಮೇಲೆ ಟೀಕ್ ಹಾಕಿದ್ದೆ ಸುತ್ತವ, ಟೀಕ್ ಅಲ್ಲೇ ಒಂದ 10 ಲಕ್ಷ ರೂಪಾಯಿ ಟೀಕ್ ಮಾರಿದ್ದೀನಿ ನಾನು. ಇನ್ನೂ ಇದಾವೆ, ಈ ಸರಿ ಒಂದ್ ಸ್ವಲ್ಪ ದಪ್ಪವಲಂಕಾರಿ ಮಾಡ್ಬೇಕು. ಅಂತವ್ರಲ್ಲೆಲ್ಲ ಆದಾಯ ಆಯ್ತು ನಮಗೆ. ತೇಗ ಯಾವಾಗ ಹಾಕಿದ್ರಿ? ಓ, ನಾನು ಈ ಜಮೀನು ಬೋರ್ ಹಾಕಿಸಿದ ಅಡಿಗೆ 86ರಲ್ಲೇ ಹಾಕಿದ್ರು. 86ರಲ್ಲೇ ಹಾಕಿದ್ರಿ? ವರ್ಷ ವರ್ಷ ಕೊಡ್ತಾ ಇರ್ತೀರಾ ಹೆಂಗೆ? ಈ ವರ್ಷ ಅಲ್ಲೇ 1.5 ಲಕ್ಷ ರೂಪಾಯಿ ಮರ ಕೊಟ್ಟೆ, ಹೋದ ವರ್ಷ 1.5 ಲಕ್ಷ ಕೊಟ್ಟೆ, ಈಗ 5 ವರ್ಷದಿಂದ ಕೊಡ್ತಾ ಇದ್ದೀನಿ. 86ರಲ್ಲಿ ಹಾಕ್ತವೆ ಅವೆಲ್ಲ? 86ರಲ್ಲಿ ಹಾಕ್ತವೆ. ಒಂದು 20-25 ವರ್ಷ, 30 ವರ್ಷಕ್ಕೆ 30 ವರ್ಷದ ಮೇಲಾತು. ಚೆನ್ನಾಗಿ ಬಂದವು? ಓ, ಚೆನ್ನಾಗಿ ಬಂದವೆ. ಒಳ್ಳೆ ಬೆಲೆ ಇದೆಯಾ ತೇಗಕ್ಕೆ? ಒಳ್ಳೆ ಬೆಲೆ ಇದೆ. ನಾನು ಒಂದೊಂದು ಮರ 55,000-60,000 ಕೊಟ್ಟಿದ್ದೀನಿ. 30,000ರಿಂದ 50,000ವರೆಗೂ ಹೋಗ್ಯ ಒಂದೊಂದು ಮರಗಳು. ಯಾರು ತಗೊಂಡೋಗ್ತಾರೆ? ಮನೆ ಕಟ್ಟ ಅಂತ ತಗೊಂಡೋಗ್ತಾರೋ ಇಲ್ಲ ಮಾರಾಟ ಮಾಡೋರು ತಗೊಂಡೋಗ್ತಾರೋ? ಮಿಲ್ನರು ಮಾರಾಟ ಮಾಡೋರು ತಗೊಂಡೋದ್ರಿ. ಸರಿಯಾ, ಮನೆ ಕಟ್ಟೋರು ಬೆಂಗಳೂರಿಗೆಲ್ಲ ಹೋಗ್ಯವ ಮರಗಳು ನಮ್ಮವು. ಹಾಸನದವ್ರು ತಗೊಂಡೋದ್ರು, ಮನೆ ಕಟ್ಟೋರು ಸುಮಾರು ಜನ ತಗೊಂಡ್ರಿ. ಎಷ್ಟು ಗಿಡ ಹಾಕಿದ್ರಿ 86ರಲ್ಲಿ? ಚಿಕ್ಕಮ್ಮಿ ಒಂದು 100 ಗಿಡ ಸುತ್ತ ತ್ಯಾಗ. ಮತ್ತೆ ಇನ್ನೊಂದು ಬ್ಯಾಚ್ ಹಾಕ್ತಿ, ಅವು ಯಾಕೆ ಸರಿಯಾಗಲಿಲ್ಲ. ಅದು ಮೊದ್ಲು ಹಾಕಿದ್ದೆ, ಒಳ್ಳೆ ಸೈಜ್ ಬಂದ, ಒಳ್ಳೆ ನಿಲುವಾಗಿದ್ದ ಮರ. ಈಗ ಎಷ್ಟು ಕೊಟ್ಟಿದ್ದೀರ 100 ಗಿಡದಲ್ಲಿ? ಸುಮಾರು ಒಂದು 30-40 ಮರ ಕೊಟ್ಟಿದ್ದೀನಿ. 30-40 ಕೊಟ್ಟಿದ್ರೆ ಅದರಲ್ಲೇ 10 ಲಕ್ಷದ ಮೇಲೆ ಆಗೈತೆ ದುಡ್ಡು ಅಲ್ವಾ? ಹೌದು. ಇನ್ನೂ ಜಾಸ್ತಿ ಆಗುತ್ತೆ. ಹ್ಞೂ, ಆಗ್ಬೇಕು. ಕೆಲವು ಸೈಜ್ ಬಂದರೂ ಮಾತ್ರ ಕೊಡ್ತೀನಿ, ಒಟ್ಟಿಗೆ ಕೊಡಲ್ಲ ನಾನು. ಸೈಜ್ ಬಂದರೂ ಬಂದರೂ ಕೊಡ್ತೀವಿ. ಮಗ ಯಾವಾಗ ಕೃಷಿ ಮಾಡ್ತೀನಿ ಅಂತ ಬಂದರು? ಅದೇ ಅವನು 2001ರಿಂದ ಸ್ಟಾರ್ಟ್ ಆತ ಅವನು ಕೃಷಿ ಬದುಕು. ಅಲ್ಲಿವರೆಗೂ ಓದ್ಕೊಂಡು ಹಂಗೆ ಹಿಂಗೆ ಆಡ್ಕೊಂಡಿದ್ದ. ಆಮೇಲೆ ನಿರಂತರವಾಗಿ ಕೃಷಿಗೆ ಹಿಡಿದಿದ್ದು 2001ರಲ್ಲಿ. ಹಿಂಗೆ ಲೈಟಾಗಿ ಮಾಡೋದು 2010ರಿಂದ ಸ್ಟಾರ್ಟ್ ಆತ ಅವನು ನಿರಂತರವಾಗಿ. ಅದೇ ಬೇಸಾಯ ಮಾಡೋದು, ಎತ್ತಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳೋನು. ಕೊನೆಗೆ ಸರಿ ಹಾಕಲ್ಲ ಅಂತ ಹೇಳಿ ಟ್ರ್ಯಾಕ್ಟರ್ ತಂದ್ಕೊಟ್ಟೆ. ಟ್ರ್ಯಾಕ್ಟರ್ ತಂದ್ಕೊಟ್ಮೇಲೆ ನಿರಂತರವಾಗಿ ಮಾಡ್ತಾ. ಮಗ ಕೃಷಿ ಮಾಡ್ತೀನಿ ಅಂತದಕ್ಕೆ ಒಪ್ಕೊಂಡ್ರ ನೀವು? ಓ, ನಾನೇ ಸಂತೋಷ ಆಗಿವತ್ತು. ಕೃಷಿ ಬದುಕು ಇನ್ನು ಮುಂದೆ ಯಾವುದೂ ಇಲ್ಲ. ನನ್ನ ಅನುಭವದ ಪ್ರಕಾರ ಕೃಷಿ ಹೆಂಗ್ ಮಾಡ್ಬೇಕು ಅನ್ನೋದು ಬೇಕು ಮುಖ್ಯ. ಅದು ಹಿಂದೆ ಒಂದು ಗಾದೆ ಹೇಳೋರು ಅಪ್ಪಾರ ಕಾಲದಲ್ಲಿ, ಅರಿತು ಆರಂಭ ಮಾಡು, ಬೆರತು ಸಂಸಾರ ಮಾಡು, ಆಗ ನೋಡು ನಿನ್ ಮಜಾವ ಅನ್ನೋರು. ಆರಂಭ ಅರ್ತು ಮಾಡ್ಬೇಕಂತ, ಯಾವ ಮಳೆ ಅದು ಬೀಜ ಯಾವ್ದು ಹಾಕ್ಬೇಕು. ಆಮೇಲೆ ಮನೇಲಿ ಸಂಸಾರನು ಬೆರ್ತಿ, ಎಲ್ಲರ ಜೊತೆಲಿ ಬೆರ್ತಕೊಂಡು ಸಂಸಾರ ಮಾಡು, ಅವಾಗ ಚೆನ್ನಾಗಿರ್ತದೆ. ಆರಂಭ ಆದ್ರೂ ಚೆನ್ನಾಗಿರ್ತದೆ, ಅರ್ತು ಮಾಡಿದ್ರೆ, ಬೆರ್ತ್ ಮಾಡಿದ್ರೆ ಸಂಸಾರನು ಕೂಡ ಚೆನ್ನಾಗಿರುತ್ತೆ. ಅದೊಂದು ಗಾದೆ, ನಾನು ಇನ್ನೂ ನೆನೆಸ್ಕೊತಾ ಇರ್ತೇನೆ. ನೀವೆಷ್ಟು ಜನ ಮಕ್ಕಳು? ನಾವು ನಮ್ಮ ತಂದೆಗೆ 7 ಜನ ಮಕ್ಕಳು ಸರ್. 4 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. ಗಂಡ್ಮಕ್ಳಲ್ಲಿ ಹೆಣ್ಮಕ್ಳಿಗೆ ಎಲ್ಲರಿಗಿಂತ ಕಿರಿಯನ್ ನಾನು. ಇನ್ನೆಲ್ಲ ದೊಡ್ಡವರು. 4 ಜನ ಹೆಣ್ಮಕ್ಳು ತೀರೋದ್ರು, ನಮ್ಮ ಅಣ್ಣದಿರು ಇಬ್ರು ತೀರೋದ್ರು, ನಾನು ಒಬ್ಬರಿದ್ದೀನಿ. ಎಷ್ಟು ವಯಸ್ಸು ಈಗ ನಿಮ್ಗೆ? 73. 73 ವರ್ಷ ಅಲ್ವಾ? ಏನು ಈಗಲೂ ಕೂಡ ಕೆಲಸ ಮಾಡ್ತೀರಾ ನೀವು? ಹೌದು, ಎಲ್ಲ ಕೆಲಸನೂ ಮಾಡ್ತೀನಿ. ಏನೇನು ಕೆಲಸ ಮಾಡ್ತೀರಾ? ಪ್ರತಿಯೊಂದು ಗುದ್ದಲಿ ಕೆಲಸದಿಂದ ಹಿಡಿದು ಟ್ರ್ಯಾಕ್ಟರ್ನು ಓಡಿಸ್ತೀನಿ. 5 ವರ್ಗ ದನಗಳು ಕಟ್ಟೋದು ನಾನೇ, ನನ್ನ ಮಗ ಎದ್ದಿರಕ್ಕಲ್ಲ. ನಾನೇ 5 ವರೆ ದನ ಕಟ್ಟಿ ತೋಟ ಒಂದು ರೌಂಡ್ ಬತ್ತೀನಿ ಬಳಸ್ಕೊಂಡು ಎಲ್ಲ ಜಮೀನು. ಆಮೇಲೆ ಬಂದು ಮನೇಲಿ ಕಾಫಿನ ಏನೋ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಅಂತೀನಿ. ತಿಂಡಿ ತಿಂದು ಮತ್ತೆ ಹೋಗೋದು ಏನೇನ ಕೆಲಸ, ಸಣ್ಣ ಪುಟ್ಟ ಕೆಲಸಗಳು ಮಾಡೋದು. ಐಡ್ಲಾಗಂತೂ ಕೂರಲ್ಲ, ಒಂದು ನಿಮಿಷ ಕೂರಲ್ಲ ನಾನು. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 4 ಜನ, 3 ಜನ ಹೆಣ್ಮಕ್ಳು, ಇವನು ಒಬ್ಬನೇ ಮಗ. ಎಲ್ಲಾರು ಮದುವೆ ಮಾಡ್ಕೊಟ್ಟಿದ್ರಿ ಹೆಣ್ಮಕ್ಳು? ಎಲ್ಲ ಮದುವೆ ಆಯ್ತು. ಈಗ ಮಗ ಏನ್ ಕೃಷಿ ಮಾಡ್ತಾರೋ ಅದಕ್ಕೆ ಸಹಾಯ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ? ಸಹಾಯ ಒಂದಲ್ಲ, ಗೈಡ್ ಲೈನ್ ಒಂದೇ, ಫುಲ್ ಗೈಡ್ ಲೈನ್. ಹಿಂಗೆ ಮಾಡ್ಬೇಕು ಅಂತೇಳಿ ಯುವ ಜನರ ಏನಾದ್ರು ಮಕ್ಕಳು ಮಾತು ಕೇಳಕ್ಕಲ್ಲ ಈಗ ಅಂತಾರೆ. ನನ್ ಮಗ ಅಂತಾನಲ್ಲ ಬಿಡ್ರಿ, ಈಗಲೂ ಹೊಡೆದ್ರು ಹೊಡಿಸ್ಕೊಂತಾನೆ. ಹೊಡಿತಾರ ಈಗ್ಲೂ? ಹೊಡಿಯಕ್ಕಾಗತ್ತೆ, ಹೆಂಡತಿ ಮಕ್ಕಳವ್ರೆ ಏನನ್ಕೋತಾರೆ, ಈಗ ಹೊಡೆದ್ರಿ. ಬೈತೀನಿ ಅವ್ರು, ಅವನ ಹೆಂಡತಿ ಮುಂದೂ ಬೈತೀನಿ, ಅವ್ರ ಅಮ್ಮನ ಮುಂದೂ ಬೈತೀನಿ. ಬೈದ್ರು ಏನ್ ತಲೆ ಕೆಡಿಸ್ಕೊಳಕಿಲ್ಲ, ನಮ್ಮ ಅಪ್ಪಾಜಿ ಬೈತಲ್ಲ ಬಿಡು ಅಂತಾನೆ. ಒಳ್ಳೆ ಬುದ್ಧಿ ಇಟ್ಕೊಂಡು ಅವನೇ ಚೆನ್ನಾಗಿ ಕೃಷಿ ಮಾಡ್ಕೊಂಡು ಹೋಯ್ತವ್ರೆ. ಹೋ ಹೋ ಅಲ್ವಾ. ಏನೇನು ಬೆಳಿತೀರಿ ಈಗ? ಈಗ ಅದೇ ಶುಂಠಿ, ಸೋರೆ, ಕುಂಬಳ, ಆಲೂಗೆಡ್ಡೆ ಎಲ್ಲ ಪ್ರತಿಯೊಂದು ತರಕಾರಿ ಬೆಳಿತೇನೆ. ಕ್ಯಾಪ್ಸಿಕಮ್ಮು ಆ ಸೀಸನ್ ಯಾವ್ದು ಬೇಕು ನೋಡಿ, ಟೊಮೊಟೊ ಎಲ್ಲ ಬೆಳಿತೇನೆ. ಪ್ರತಿಯೊಂದು ಹಣ್ಣಿನ ಗಿಡಗಳು, ಸಪೋಟ, ಮಾವು, ಎಳ್ಳಿ, ನುಗ್ಗೆ, ನಿಂಬೆ, ಅಮಟೆ, ಪ್ರತಿಯೊಂದು ಗಿಡನೂ ಹಾಕಿದ್ದೀನಿ. ಯಾವುದು ಇಲ್ಲ ಅನ್ನಂಗಿಲ್ಲ, ಕಾಫಿ ಗಿಡನೂ ಹಾಕಿದ್ದೀನಿ. ಸಪೋಟ ನಾವು ಐತೆ ಮಾರಕಲ್ಲ, ಎಲ್ಲ ಸ್ನೇಹಿತರಿಗೆ ನಮ್ಮಲ್ಲಿ ಎಲ್ಲ ತಿಂತೀವಿ. ಮಾವಿನ ಗಿಡ ವರ್ಷಕ್ಕೆ 10,000 15,000 ಫಸಲು ಬಂದಂಗೆ ಕೊಡ್ತೀವಿ ಸಾಬ್ರಿಗೆ, ಅವರೇ ಬಂದು ಕುಯ್ಕೊಂಡು ಹೋಗ್ತಾರೆ. ಹಿಂಗೆ ಎಲ್ಲ ತರದ ಗಿಡಗಳನ್ನು ಹಾಕಿದೀನಿ ಇಲ್ಲಿ. ಏನೋ ಹೊರಗಡೆ ಹೋಗಿ ತರಬೇಕು ಮಾಡ್ಬೇಕು ಅನ್ನೋ ತರ ಇಲ್ಲ, ಇಲ್ಲ ಯಾವ ಸೀಸನ್ ಅಲ್ಲಿ ಏನೇನು ಬರುತ್ತೋ ಅದೆಲ್ಲ ಇಲ್ಲೇ ಸಿಕ್ಬಿಡುತ್ತೆ ಅಲ್ವಾ. ಆತರ ಮಾಡ್ಕೊಂಡಿದ್ರ ತೋಟ ಅಲ್ವಾ? ಹೌದು. ಎಲ್ಲಿ ತಂದ ಹಾಕಿದ್ರಿ ಆ ಗಿಡಗಳೆಲ್ಲ? ಗಿಡನೆಲ್ಲ ನರ್ಸರಿಲಿ, ನರ್ಸರಿಲಿ ತಂದ. ಹೋದ ಕಡೆ ತತ್ತ ಇದ್ರಿ? ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಬೇಕು ಅನ್ಸುತ್ತೆ ಅಂತ ತರದು ಹಾಕೊಳ್ಳೋದು. ಗಿಡಗಳು ಅಂದ್ರೆ ನನಗೆ ಅಷ್ಟೇ ಪ್ರೀತಿ, ಎಲ್ಲಿ ಸಿಕ್ಕಿರು ಬಿಡ್ತಾರಲ್ಲ ತರಿ ಬೇಕಾದ ಗಿಡ. ಸಂಪಿಯ ಗಿಡ ದೇಕ್ಲ ಬೆಳೆದಿನಿ ಇಲ್ಲಿ. ವಂಗ್ಯ ಮರ ಕಡ್ದಲ್ಲ ಇದ, ನನಗೆ ಬೇಕಾಗಿರೋದ ಅದು ವಂಗ್ಯ ಮರ. ಮಧ್ಯಾಹ್ನ ಹೊತ್ತು ನೆರಳಲ್ಲಿ ಕೂತ್ಕೊಳ್ಳಕ್ಕೆ, ಮಧ್ಯಾಹ್ನ ಹೊತ್ತು ನೆರಳು ಮತ್ತೆ ಒಳ್ಳೆ ಆಮ್ಲಜನಕ ತಂಪಾಗಿರುತ್ತೆ. ಇನ್ನೂ ಒಂದೆರಡು ಹಾಕ್ಬೇಕು ಅಂತ ಇದ್ದೀನಿ ಇಲ್ಲಿ ಒಳ್ಳೆ ಹೊತ್ತಂದು. ಮನೆ ಮುಂದ್ಗಡೆಲ್ಲೇ ಹಾಕಬೇಕು ಅಂತೇಳಿ. ಇನ್ನು ಈಗಲೂ ಒಂದು ಮನೆ ಮುಂದ್ಗಡೆನೆ ಇದೆ, ಇನ್ನೊಂದೆರಡು ಹಾಕೊಂಡ್ರೆ ಇನ್ನೂ ಜಾಸ್ತಿ ನೆರಳಾಗುತ್ತೆ. ಹೋದ್ರೆ ಬಂದವ್ರಿಗೆ ಕೂತ್ಕೊಳಕ್ಕೆ ಮಾಡಕ್ಕೆ ಕೆಲಸ ಸಣ್ಣ ಪುಟ್ಟ ಕೂತ್ಕೊಂಡ್ ಮಾಡ ಅಂತವು ನೆರಳಲ್ಲಿ ಕೂತ್ಕೊಂಡ್ ಮಾಡ್ಬೋದಲ್ವಾ? ಹೌದು. ಮಗ ಚೆನ್ನಾಗಿ ದುಡಿತಾ ಇದಾರೆ? ದುಡಿತಾನೆ. ತುಂಬಾ ಜನ ಕೃಷಿ ಅಷ್ಟೇನು ಕೈ ಹಿಡಿಯೋದಿಲ್ಲ, ಬಾರಿ ಲಾಸು ಅಂತ ಹೇಳಿ ಅಂತಾರೆ, ನೀವೇನಂತೀರಿ? ಕೃಷಿ ಕೈ ಹಿಡಿಯೋದಿಲ್ಲ, ಕೃಷಿ ಎಂತದ್ದು ಅಂದ್ರೆ ಹೋರಾಟ, ಹೋರಾಟದ ಬದುಕಿದು. ಹೆಂಗೆ ಪ್ರಕೃತಿ ಜೊತೆ ಹೋರಾಟ ಮಾಡ್ಬೇಕು, ಈ ರೋಗಗಳ ಜೊತೆ ಹೋರಾಟ ಮಾಡ್ಬೇಕು, ಅವನ್ನೆಲ್ಲ ಗೆದ್ದು ಬಂದಾಗ ಇವನಿಗೆ ಸಂತೋಷ ಆಗೋದು, ಆದಾಯ ಬರೋದು. ಅಲ್ದವರೆ ಭಾರಿ ಕಷ್ಟ ಐತಿ. ಪ್ರಕೃತಿ ನಾವೊಂದು ಮಾಡಕ್ ಹೋದ್ರೆ ಅದೊಂದು ಮಾಡುತ್ತೆ, ಅದನ್ನ ಎಲ್ಲ ಸಹಿಸ್ಕೋಬೇಕು. ಎಲ್ಲನ್ನು ಸಹಿಸ್ಕೊಂಡು ಅದನ್ನು ಹೊರ್ತ್ಕೊಂಡು ಯಾವಾಗ ಏನ್ ಮಾಡ್ಬೇಕು ಹೊರ್ತ್ಕೊಂಡು ಬೆಳೆ ಮಾಡಿ ಸಂಪಾದನೆ ಮಾಡಿದ್ರೆ ಒಂಚೂರು ಮನ್ಸಿಗೆ ನೆಮ್ಮದಿ. ಇಲ್ದವರೆ ಬಿಡೋದು ಯಾಕೆ ಹಂಗಾತಲ್ಲ ಆಳ್ಬಿಟ್ಟು ಹೋಗೋದಾಗದು, ಅದು ಯಶಸ್ನೇ ಕೊಡಲ್ಲ. ಒಂದ್ಸಲಿ ಬರೀ 300 ರೂಪಾಯಿ ಶುಂಠಿ ಕೊಟ್ಟಿದ್ದೆ ನಾನು, ಆಗ ಕೈ ಬಿಟ್ಟಿದ್ರೆ ನಾನು ಈಗ ಇಷ್ಟು ದುಡ್ಡು ತಾಣಕ್ಕೆ ಆತರಲೇ ಇಲ್ಲ. ನಿರಂತರವಾಗಿ 12 ವರ್ಷದಿಂದ 1 ವರ್ಷಲು ಬಿಡ್ದಂಗೆ ಬೆಳೀತಾ ಇದ್ದೀನಿ. 1 ವರ್ಷ ಹೋಗುತ್ತೆ, 1 ವರ್ಷ ಬರುತ್ತೆ. ಹೋದ ವರ್ಷ 6,200 ರೂಪಾಯಿ ಕೊಟ್ಟಿದ್ದೆ, 850 ಚೀಲವ. ಈ ವರ್ಷ 2,000ದಲ್ಲೇ ಯಾವುದೇ 1,100 ಚೀಲ ಕೊಟ್ಟಿದ್ದೀನಿ. ಅದೇ ದುಡ್ಡು ಇದ್ದಿದ್ರೆ 50 ಲಕ್ಷದ ಮೇಲಾಗೋದು. ಹಂಗೆ ರೈತರಿಗೆ ಈಗ ಒಂದು ಫ್ಯಾಕ್ಟ್ರಿಗಳಿಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಪದಾರ್ಥಗಳನ್ನ, ಅವರು MRP ಫಿಕ್ಸ್ ಮಾಡ್ತಾರೆ. ಆ ಬೆಲೆ ಏನು ಅಂತ ಅವರೇ ನಿಗದಿ ಮಾಡ್ತಾರೆ. ಹೆಂಗೆ ಮಾಡ್ತಾರೆ, ಅದಕ್ಕೆ ಹಾಕಿರೋ ಬಂಡವಾಳ ಎಷ್ಟು, ಇನ್ವೆಸ್ಟ್ಮೆಂಟ್ ಎಷ್ಟಾಗೈತೆ, ಅದನ್ನ ಮೇಲೆ ಅವ್ರ ಲಾಭ ಬರೋಂಗೆ ಫಿಕ್ಸ್ ಮಾಡ್ತಾರೆ. ಅದೇ ರೈತರಿಗೆ ಆಗಿದ್ದಿಲ್ಲ. ರಾಗಿ ಬೆಳೆಯೋಕ್ಕೆ ಎಷ್ಟು ಖರ್ಚು ಬರುತ್ತೆ, ಒಂದು ಚೀಲ ರಾಗಿಗೆ ಎಷ್ಟು ಬೆಲೆ ಕಟ್ಟಬೇಕು ಅನ್ನೋದು ರೈತ ನಿಗದಿ ಮಾಡೋಂಗೆ ಬರಬೇಕು ಕಾಲ. ಆಗ ರೈತರು ಉದ್ಧಾರ ಆಗೋದು. ಅಲ್ಲಿವರೆಗೂ ಭಾರಿ ಕಷ್ಟ. ರೈತರನ್ನ ದಲ್ಲಾಳಿಗಳು ಸೊಂಟ ಮುರಿತಾರೆ, ಪ್ರಕೃತಿ ಮುರಿಯುತ್ತೆ, ಕ್ರಿಮಿ ಕೀಟ ಇವು ಅರ್ಧ ತಿಂದಾಗ್ತವೆ. ಇವೆಲ್ಲಾನು ಗೆದ್ದು ಬರಬೇಕು ಅಂದ್ರೆ ಇವನು ಭಾರಿ ಹೋರಾಟ ಮಾಡ್ಬೇಕು. ಗೆದ್ದು ಬಂದ್ರೆ ನೆಮ್ಮದಿ ಸಿಕ್ಕೇ ಸಿಗುತ್ತೆ. ನೀವು ನೆಮ್ಮದಿ ಆಗಿದ್ದೀರಿ ಕೃಷಿ ಮಾಡ್ಕೊಂಡು? ನೆಮ್ಮದಿ ಆಗಿದ್ದೀವಿ. ಏನೇನು ಸಂಪಾದನೆ ಮಾಡ್ಕೊಳಕ್ ಸಾಧ್ಯ ಆಯ್ತು ಜೀವನದಲ್ಲಿ ಕೃಷಿಯಿಂದ? ಎಲ್ಲಾನು ಮಾಡಿದ್ದೀನಿ ನಾನೀಗ ನೋಡ್ರಿ. ಎಲ್ಲ ಮಕ್ಕಳನ್ನು ಮದುವೆ ಮಾಡಿದೆ, ಓದಿಸ್ತು, ಜಮೀನ್ ತಗೊಂಡೆ, ಮನೆ ಕಟ್ಟಿದೆ, ಟ್ರ್ಯಾಕ್ಟರ್ ತಂದು, ಕಾರ್ ತಂದು, ಒಂದ್ 2-3 ಬೈಕ್ ಇಟ್ಕೊಂಡು, ಅವನೇ ಫಸ್ಟ್ ಜಮೀನ್ ಬರದೆ ಅವನ ಹೆಸರಿಗೆ ಚೆನ್ನಾಗಿ ಮಾಡ್ಕೊಂಡು ಅವನೇ. ಈಗ ನಮಗಿನ್ನೇನು ದೇವರ ಆರೋಗ್ಯ ಕೊಟ್ರಿ ಇನ್ನೊಂದು 4-5 ವರ್ಷ ಬದುಕ್ತೀವಿ. ಇಲ್ವೋ ನೀವು ಕೆಲಸ ಮಾಡ್ಕೊಂಡಿರೋದ್ರಿಂದ ಇನ್ನೂ ಬದುಕ್ತೀರ ಚೆನ್ನಾಗಿ ಅಲ್ವಾ? ಕೆಲಸ ಯಾರು ಮಾಡೋದಿಲ್ವೋ. ಈಗ ಗಾಡಿಗಳು ನಿಲ್ಲಿಸಿದಾಗ ಜಾಸ್ತಿ ಸಮಸ್ಯೆ, ಏನೇನೋ ಪ್ರಾಬ್ಲಮ್ ಕೊಡ್ತವೆ. ಓಡ್ತಾ ಇದ್ರೆ ಅಷ್ಟು ತೊಂದರೆ ಆಗೋದಿಲ್ಲ. ಮನಗದು ನಾನು ಅಗಲೊತ್ ಮನಗ್ತಾರೆ. ನನ್ನ ಜೀವನದಲ್ಲಿ ಒಂದಿಸಲು ಅಗಲೊತ್ ಮನಗಿಲ್ಲ. ರಾತ್ರಿ 9 ಊಟ ಮಾಡಿದ್ರೆ 10 ಮನಗ್ತೀನಿ. ಬೆಳಗಿನ ಜಾವ ಕರೆಕ್ಟಾಗಿ 5 ಎದ್ದಾಡ್ತೀನಿ ಡೈಲಿ. 5 ಎದ್ರೆ ಇನ್ನ ಮತ್ತೆ ರಾತ್ರಿ 10 ಮನಗಲ್ಲ. ಏನಾದ್ರು ಕೆಲಸ ಕೆಲಸ ಇಲ್ವ ಅಲ್ಲಿ ಬರೀ ಜಮೀನ್ ಸುತ್ಕೊಂಡ್ ಬರೋದಾಗಲಿ ಓದಾಡ್ತೀನಿ ಇರಲ್ಲ. ಹಂಗೆ ಮೊಮ್ಮಕ್ಳು ಬೇರೆ ಇದಾರೆ ಈಗ ಇಬ್ರು. ಹ್ಮ್, ಮೊಮ್ಮಕ್ಳನ್ನ ಆಡ್ಸ್ಕೊಂಡ್ ಕುತ್ಕೊತೀನಿ ಬೇಜಾರಾದಾಗ. ಒಬ್ಬ ಮೊಮ್ಮಗಳು ಸ್ಕೂಲ್ಗೆ ಹೋಗ್ತಾಳೆ, ಸ್ಕೂಲಿಂದ ಬಂದಾಗ ನಮ್ ಜೊತೆ ಕಾಲ ಕಳೀತವೆ. ಅವ್ರು ಇರೋದ್ರಿಂದ ನಮಗೆ ಒಂದ್ ಮನ್ಸಿಗೆ ನೆಮ್ಮದಿಯಾಗಿದೀವಿ. ಏನೇ ಟೆನ್ಷನ್ ಇದ್ರು ಆ ಮಕ್ಕಳು ಬಂದ್ರೆ ಎಲ್ಲ ಮರ್ತು ಬಿಡ್ತೀವಿ. ಮಕ್ಳು ಹಂಗೇನೆ ಇಡೀ ಜಗತ್ತನ್ನೇ ಮರ್ತು ಬಿಡ್ತಾರೆ ಅಲ್ವಾ. ಮನೆಯಲ್ಲಿ ಯಾರು ಇರ್ತಾರೆ? ಮನೆಯಲ್ಲಿ ನನ್ ಮಗ, ಸೊಸೆ, ಇಬ್ರು ಮೊಮ್ಮಕ್ಳು, ನಮ್ಮ ಹೆಂಗಸರು, ನಾನು, ಅಷ್ಟ್ ಜನ ಇರ್ತೀವಿ. ನಿಮ್ ಮಗಂಗೆ ಏನೇನು ನೆರವು ಕೊಡ್ತೀರಾ ಎಲ್ರು? ಏನ್ ಅವನ್ ಏನ್ ಕೇಳಿದ್ರು ಎಸ್. ಒಳ್ಳೇದಕ್ಕೆ, ಕೆಟ್ಟದಾರಿಗೆ ಎಸ್ ಅಲ್ಲ, ಬೈತಾ ಇರೋದೆ. ಕೆಟ್ಟದಾರಿಗೆ ಹೋಗಂಗಿಲ್ಲ, ಒಳ್ಳೆ ರೀತಿ ಏನಾರ ಮಾಡ್ಲಿ ಎಸ್ ಅಂತೀವಿ. ಎಲ್ಲಾರು ನೆರವು ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಒಳ್ಳೆ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹೌದೌದು ಅಲ್ವಾ. ಮಗ ಇನ್ನು ಏನೇನ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಕೃಷಿಲಿ ಮುಂದುವರಿಲಿ ಚೆನ್ನಾಗಿ. ಈಗ ಕೃಷಿಲಿ ಎಷ್ಟೇ ಮುಂದ್ ಬಂದ್ರು ಅದು ಶಾಶ್ವತವಾದ್ದು ಕೃಷಿಲಿ ಬರೋದು. ಈ ಬೇರೆ ದಂಧೆ ಮಾಡಿ ದುಡ್ಡು ಮಾಡಿ ಇದ್ ಮಾಡ್ತಾರೋ ಅದು ಟೈಮ್ ಇಲ್ಲ, ಅದು ಯಾವಾಗ ಹೋಗುತ್ತೆ ಅಂತವ. ಇದು ಹಂಗಲ್ಲ, ಕೃಷಿ ಜಮೀನ್ ಮಾಡ್ಕೊಂಡು ಹೋಗ್ತಾ ಇರ್ಲಿ ಅವನು, ಅದು ಯಾವತ್ತಿದ್ರು ಇರುತ್ತೆ ಹಂಗೆ ಕೃಷಿ ಬದುಕು. ಒಟ್ಟಾರೆ ಕೃಷಿ ಬದುಕು ಚೆನ್ನಾಗಿದೆ. ಹೌದೌದು. ಜರಮಣ್ಣವ್ರೆ, ನಿಮ್ಮ ಕೃಷಿ ಬದುಕಿನ ಅನುಭವಗಳು ಇನ್ನು ನಾಲ್ಕು ಜನಕ್ಕೆ ಬೇಕು ಅಂತ ಹೇಳಿದ್ರೆ, ಹೆಚ್ಚಿನದಾಗ್ ಬೇಕು ಅಂತ ಹೇಳಿದ್ರೆ, ನೀವು ನಿಮ್ ಮಗಂಗ್ ಹೆಂಗ್ ಸಲಹೆ ಕೊಟ್ಟು ಮಾಡಿಸ್ತಾ ಇದ್ರು, ಆ ತರದ ಸಲಹೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ ಮೊಬೈಲ್ ನಂಬರ್ ಕೊಡ್ತೀನಿ, ಅದ್ರ ಮುಖಾಂತರ ಸಂಪರ್ಕ ಮಾಡ್ಲಿ. ಮೊಬೈಲ್ ನಂಬರ್ ಅನ್ನ ಹೇಳಿ ಒಂದ್ಸರಿ. 8 7 2 3 8 3 2 9. ಇನ್ನೊಂದ್ಸಾರಿ ಹೇಳಿ. 8 7 2 3 8 3 2 9. ಒಳ್ಳೆದು ಜಯರಮಣ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಬಾಗಿವಾಳು ಗ್ರಾಮದ ಹಿರಿಯ ಕೃಷಿಕ ಬಿಎಸ್ ಜಯರಾಮ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ, ಈ ಕುರಿತಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ರೈತರ ತೋಟ ಅಥವಾ ಹೊಲದಲ್ಲಿ ಮಣ್ಣಿನ ಫಲವತ್ತತೆಯ ವಿನ್ಯಾಸವನ್ನು ನಿರ್ಧರಿಸಲು ಮಣ್ಣಿನ ಪರೀಕ್ಷೆ ಅನಿವಾರ್ಯವಾಗಿದೆ. ಸಸ್ಯಗಳನ್ನು ಬೆಳೆಸಲು ಸಹ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮಣ್ಣಿನ ಪಿಎಚ್ ಅಂತಂದ್ರೆ ರಸಸಾರವನ್ನ ಪರಿಶೀಲಿಸುವ ಮೂಲಕ ಇದನ್ನ ತಯಾರಿಸಲಾಗಿದೆ. ಪೋಷಕಾಂಶದಲ್ಲಿ ಎಲ್ಲಾ ಕೊರತೆಗಳು ಮಣ್ಣಿನಲ್ಲಿ ಇರುವುದನ್ನ ಪರೀಕ್ಷೆಯಿಂದ ತಿಳ್ಕೊಳ್ಬಹುದು. ಹೆಚ್ಚಿನ ರೀತಿಯ ಸಸ್ಯಗಳು, ಹಣ್ಣುಗಳು, ಹೂವುಗಳು ಹಾಗೂ ಇತರೆ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋದಾದರೆ ಮಣ್ಣಿನ ಪಿಎಚ್ ಮಟ್ಟ 6.5 ಇರಬೇಕು. ಮಣ್ಣಿನ ಪಿಎಚ್ ಮಟ್ಟ ಹೆಚ್ಚಾದರೆ ಮಣ್ಣಿನಲ್ಲಿರುವ ಮುಖ್ಯ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತು ಕಬ್ಬಿಣದಂತಹ ಅಂಶವು ಕಣ್ಮರೆಯಾಗುತ್ತೆ. ಮಣ್ಣಿನ ಪಿಎಚ್ ಮಟ್ಟವು ಕಡಿಮೆಯಾದಾಗ ಮಣ್ಣಿನಲ್ಲಿ ವಿಷಕಾರಿ ಅಂಶವು ಹೆಚ್ಚಾಗಿ ಸಸ್ಯಗಳಿಗೆ ಹಾಗೂ ಇತರೆ ಬೆಳೆಗಳಿಗೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ. ರೈತ ಬಾಂಧವರೇ, ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅನ್ನೋದರತ್ತ ಗಮನ ಹರಿಸೋಣ. ಪೋಷಕಾಂಶಗಳ ಅತಿಯಾದ ಬಳಕೆಯಿಂದಾಗಿ ಇದು ಮಣ್ಣಿನ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದು ಪರಿಸರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟುಮಾಡುತ್ತೆ. ಮಣ್ಣಿನಲ್ಲಿ ಹೆಚ್ಚು ಸಾರಜನಕವಿದ್ರೆ ಸೋರುವಿಕೆ ನಡೆಯುತ್ತೆ ಮತ್ತು ಅಂತರ್ಜಲವು ಕಲುಷಿತವಾಗುತ್ತೆ. ಪ್ರಸ್ತುತ ನಾವು ಬಳಸುವ ರಸಗೊಬ್ಬರಗಳಲ್ಲಿ ರಂಜಕದ ಅಂಶ ಇರುವುದೇ ಕಡಿಮೆ. ಯಾಕೆಂತಂದ್ರೆ ದೀರ್ಘಕಾಲದವರೆಗೆ ಇದನ್ನು ಅತಿಯಾಗಿ ಅನ್ವಯಿಸಲಾಗಿದೆ ಮತ್ತು ಇದನ್ನ ಮಣ್ಣಿನಿಂದ ಸುಲಭವಾಗಿ ಬಂಧಿಸಲಾಗುತ್ತೆ. ಇದು ರಂಜಕದ ಬಳಕೆಯನ್ನ ಉತ್ತೇಜನ ಮಾಡಲ್ಲ, ಅಂತಂದ್ರೆ ಪ್ರೋತ್ಸಾಹವನ್ನ ಮಾಡೋದಿಲ್ಲ.

ಸ್ವಾಮಿಯ ಸದ ಸೇವೆಯ ಪೂಜೆಯು ಕರ್ಮವೇ ಹಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿ